ಸ್ವಂತ ಕೈ ತೋಟ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಅನುದಾನ ಕೊಟ್ಟಾರಂತೆ. ನೋಡ್ ರಾಜಣ್ಣ, ನೀ ಕೇಳ್ತಾ ಇದ್ದಲ್ಲ, ಅವ್ರೆ ಬತ್ತವ್ರೆ. ಓಹೋ, ಏನ್ ರಾಜಣ್ಣ ಇವತ್ತು ನಮ್ಮಟ್ಟಿದ್ದಿ ಗಾಳಿ ಬೀಸ್ಬಿಟ್ಟದೆ. ನಿನ್ನೆ ನೋಡಕ್ಕೆ ಬಂದಿ ಬಾ ಶಂಕರಣ್ಣ. ಅದೇನಾ? ನಾನು ಕಮಲವಂಗ ಎಲ್ಲ ಹೇಳಿವ್ನಿ. ನೀನು ಜಾಬ್ ಕಾರ್ಡ್ ಮಾಡಿಸಿದಯ್ಯ ಅಲ್ವಾ? ಹೂಂಕಪ್ಪ. ಹಂಗಾದ್ರೆ ನೀನ್ ಹೆಂಗಿದ್ರು ಈಗ ದನದ ಕೊಟ್ಕ ಮಾಡಕ್ಕೆ ಅಂತ ಹೊಂಟಿದೈ. ನಿಜ? ಪಂಚಾಯತಿ ಆಫೀಸ್ಗೆ ಹೋಗಿ ಈ ಇಸಿವ ತಿಳಿಸು, ನಿನಗೆ ಅನುದಾನ ಸಿಗುತ್ತೆ ಕಣಪ್ಪ. ಹೌದಾ? ಹಂಗಾರೆ ಈಗಲೇ ಹೊಂಟಿಕೊಂಡ್ಬಿಡು. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಹಾಗೂ ತರಕಾರಿ ಕೃಷಿಯ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಮುದ್ದಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಎಂಎನ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮುದ್ದಹಳ್ಳಿ ಗ್ರಾಮದಲ್ಲಿ ಕೃಷಿ ನಡೆಸ್ತಾ ಇರತಕ್ಕಂತಹ 27 ವರ್ಷದ ನಾಗಣ್ಣ ಅವರ ಮಗ ಕುಮಾರ್ ಅವರು. ಕುಮಾರ್ ಅವರು ಅವ್ರಿಗಿರ್ತಕ್ಕಂತಹ 3.5 ಎಕರೆ ಕೃಷಿ ಭೂಮಿಯಲ್ಲಿ ಕಬ್ಬು, ಪರಂಗಿ ಮತ್ತೆ ಟೊಮೊಟೊ ಇನ್ನಿತರೆ ತರಕಾರಿ ಬೆಳೆಗಳನ್ನ ಕಾಲಕಾಲಕ್ಕೆ ಬೆಳೆದು ಪ್ರಗತಿಪರವಾದ ಹಾಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಮಾರ್ ಹೇಳಿ, ನಿಮ್ಗೆ ಇವಾಗ 27 ವರ್ಷ, ಏನು ವಿದ್ಯಾಭ್ಯಾಸ ಮಾಡಿದಿರಿ? ITI ಆಗುತ್ತೆ ಸರ್. ITI ಮಾಡಿ ನಂಜನಗೂಡು ಕೈಗಾರಿಕಾ ಪ್ರದೇಶ ತುಂಬಾ ಜಾಸ್ತಿ ಇದೆ. ಇಲ್ಲೆಲ್ಲ ನೀವು ಯಾವ್ದಾದ್ರು ಒಂದು ಕೈಗಾರಿಕಾ ಕೇಂದ್ರದಲ್ಲಿ ಕೆಲಸವನ್ನ ಮಾಡಬಹುದಾಗಿತ್ತು, ಆದ್ರೂ ಕೃಷಿಯನ್ನ ನಡೆಸ್ತಾ ಇದ್ದಾರೆ, ಯಾಕೆ ಈ ಕಡೆ ಬಂದ್ರಿ? ಇನ್ನು ಒಬ್ಬನೇ ಮಗ ಆದ್ದರಿಂದ ಫ್ಯಾಕ್ಟ್ರಿ ಹೋಗಕ್ಕಾಗಿಲ್ಲ, ಜಮೀನ್ ನೋಡ್ಕೋಬೇಕು ಅಂತ ತಂದೆ ಒಬ್ರು ಎಲ್ಲೋ ನೋಡ್ತಿರೋದು, ಅದಕ್ಕೋಸ್ಕರ ನಾನು ವ್ಯವಸಾಯಕ್ಕೆ ಬಂದೆ ಸರ್. ಅಲ್ಲಿ ಹೋಗಿದ್ರೆ ತಿಂಗಳಿಗೆ ಸರಿಯಾಗಿ ಸಂಬಳ ನೋಡಬಹುದಾಗಿತ್ತು, ಇದಾದ್ರೆ ಬಿಸಿಲಲ್ಲಿ ಬೈಲಲ್ಲೆಲ್ಲ ಸ್ವಲ್ಪ ಕಷ್ಟ ಇದ್ದೇ ಇರ್ತದೆ. ಅಲ್ಲಿ ಆರಾಮಾಗಿ ನೆರಳಲ್ಲಿ ಏನೋ ಒಂದು ಕೆಲಸ ಮಾಡಿ ತಿಂಗಳಿಗೆ ಒಟ್ಟಿಗೆ ಸಂಬಳ ನೋಡಬಹುದಾಗಿತ್ತಲ್ಲ. ತಿಂಗಳಿಗೆ ಒಂದು 10,000 ಸಂಪಾದನೆ ಮಾಡ್ಬೋದು ಸರ್. ಆದರೆ ಬಟ್ ತಂದೆ ಒಬ್ಬರೇ ಅಲ್ವಾ ಜಮೀನಲ್ಲಿ ಕೆಲಸ ಮಾಡೋದು, ಅದರಿಂದ ನಾನು ಜಮೀನಿಗೆ ಬಂದೆ ಸರ್. ITI ಮುಗಿಸಿದ್ಮೇಲೆ ನೀವೇನು ಕೆಲಸಕ್ಕೆ ಹೋಗಿಲ್ಲ, ನೇರೆ ಕೃಷಿಗೆ ಬಂದ್ರ? ಇಲ್ಲ, ITI ಮುಗಿದ್ಮೇಲೆ ಫ್ಯಾಕ್ಟ್ರಿಗೂ ಹೋದೆ. ಒಂದು ವರ್ಷ ಫ್ಯಾಕ್ಟ್ರಿ ಮಾಡಿದೆ. ಪುಣೆಗೆ ತೊಂದರೆ ಆಯ್ತು, ಒಬ್ಬನಿಗೆ ಅಪ್ಪನ ಕೈಲಿ ಮಾಡೋಕ್ಕಲ್ಲ ಅಂದ್ಬಿಟ್ಟು ನಾನು ವ್ಯವಸಾಯಕ್ಕೆ ಬಂದೆ ಸರ್. ಎಷ್ಟು ವರ್ಷ ಆಯ್ತು ಕುಮಾರ್ ನೀವು ಕೃಷಿ ಕೆಲಸಕ್ಕೆ ಇಳಿದು? ಒಂದು 8 ವರ್ಷ ಆಗೈತೆ. ನಿಮ್ಮ ತಂದೆ ತಾಯಿ ಕೃಷಿ ಕೆಲಸ ಮಾಡ್ತಾ ಇದ್ರು, ಅವಾಗ ಏನೇನೆಲ್ಲ ನೀವು ಕೃಷಿ ಕೆಲಸಗಳನ್ನ ಅವರು ಮಾಡೋದನ್ನ ನೋಡಿದ್ರಿ, ನೋಡಿ ಕಲ್ತಿದ್ರಿ? ಸರ್, ಅವರು ಫಸ್ಟ್ ಆಫ್ ಆಲ್ ಕಬ್ಬು ಒಂದೇ ಸರ್ ಅವ್ರು ಬೆಳೀತಿದ್ದು. ಅವಾಗ ನನಗೆ ಗೊತ್ತಾದ ಮಟ್ಟಿಗೆ ಕಬ್ಬು ಒಂದು ಮತ್ತೆ ಸೂರ್ಯಕಾಂತಿ ಮುಸ್ಕಿನ ಜೋಳ ಇಷ್ಟೇ ನನಗೆ ಗೊತ್ತಿದ್ದು. ನಾನು ಬಂದ ಮೇಲೆ ನೀರು ಡೌನ್ ಆದ್ಮೇಲೆ ತರಕಾರಿಗಳನ್ನು, ಟೊಮೊಟೊ, ಹೀರೆ, ಬದನೆ, ಮಾಮೂಲಿ ತರಕಾರಿ, ವೆಜಿಟೇಬಲ್ ಏನೈತೆ ಆಗ್ಲ ಎಲ್ಲನೂ ಪ್ರತಿಯೊಂದು ಬೆಳೀತಿದ್ದೀನಿ ಸರ್. ನೀರು ಡೌನ್ ಅಂದ್ರೆ ಏನು, ಪಂಪ್ಸೆಟ್ಟಲ್ಲಿ ನೀರು ಡೌನ್ ಆಯ್ತಾ? ಹಾ, ಪಂಪ್ಸೆಟ್ಟಲ್ಲಿ ನೀರು ಡೌನ್ ಆದ್ಮೇಲೆ ಕಬ್ಬು ಫಸ್ಟು ಕಬ್ಬು ಬೆಳೀತಿದ್ರು, ನೀರು ಡೌನ್ ಆದ್ಮೇಲೆ ತರಕಾರಿಗೆ ಬಂದು. ಎಷ್ಟು ಪಂಪ್ಸೆಟ್ ಬಾವಿಗಳಿದಾವೆ ನಿಮ್ಮಲ್ಲಿ? 2 ಐತೆ ಸರ್. ನೀವು ಬಂದ ಮೇಲೆ ಕೊಳವೆ ಬಾವಿ ತೆಗ್ಸಿದ್ದ ಅಥವಾ ಮುಂಚೆಯಿಂದನೂ ಇತ್ತ? ಮುಂಚೆಯಿಂದ ಇತ್ತು, ಕಬ್ಬು ಬೆಳೀತಾ ಇದ್ರು ಅವಾಗ. ಎಷ್ಟು ವರ್ಷದಿಂದ ಇತ್ತು? ಸುಮಾರು ಒಂದು 15 ವರ್ಷದಿಂದ ಕಬ್ಬು ಬೆಳೀತಿದ್ದಾರೆ ನಮ್ಮ ತಂದೆಯವರು. ಮತ್ತೇನು ಬೆಳೀತಾ ಇದ್ರು? ಅದೇ ಸೂರ್ಯಕಾಂತಿ ಸರ್, ಮುಸ್ಕಿನ ಜೋಳ ಅಷ್ಟೇ. 2 ಬೆಳೀತಿದ್ದು, ತರಕಾರಿಗೇನು ಹೋಗ್ತಿದ್ದಿಲ್ಲ ಅವರು. ಎಲ್ಲೇ 1.5 ಎಕರೆ ಕಬ್ಬು ಹಾಕತ್ತಿರು, 1.5 ಎಕರೆಗೆ ಸೂರ್ಯಕಾಂತಿನ ಇಲ್ಲ ಮುಸ್ಕಿನ ಜೋಳನ ಹಾಕತ್ತಿದ್ರು. ನಿಮ್ಗೆ ಯಾಕೆ ಈ ತರಕಾರಿ ಬೆಳೆ ಕಡೆ ಮಾಡಬೇಕು ಬೆಳೆನ ಅಂತ ಅನಿಸ್ತು? ನೀರು ಡೌನ್ ಆದ್ಮೇಲೆ ಕಬ್ಬುಗ ನೀರು ಎಚ್ಚೆತ್ತಬೇಕಲ್ಲ ಸರ್, ಅದರಿಂದ ತರಕಾರಿಗೆ ಬಂದು ಸರ್. ಆಮೇಲೆ ಮೊದಲು ಐ ನೀರಿತ್ತು, ಯಾವಾಗಲೂ ಹಿಂದ ನೀರು ಚೆನ್ನಾಗಿ ಬೀಳ್ತಿತ್ತು, ಐ ನೀರಿತ್ತು. ಇವಾಗ ಇದು ಬತ್ತಲ್ಲ, ಡ್ರಿಪ್ ಬತ್ತಲ್ಲ, ಡ್ರಿಪ್ನಿಂದ ಎಲ್ಲಕ್ಕೂ ಸಾಲಲ್ಲ ಅಂದ್ಬಿಟ್ಟು ಏನು ಮಾಡಿದ್ನು, ನೀರು ಡೌನ್ ಆದ್ಮೇಲೆ ತರಕಾರಿಗೆ ಬಂದು ಸರ್. ತರಕಾರಿಗೂ ನೀರು ಬೇಕೇ ಬೇಕಲ್ವಾ? ತರಕಾರಿಗೆ ಅಂದ್ರೆ 1 ಅವರ್ ತಿರಿಬೇಕು, ಕಬ್ಬಗಾದ್ರೆ ಸುಮಾರು ಒಂದು ಪ್ಲೇಸ್ ಇಲ್ಲ, ಒಂದು 4 ಗಂಟೆ 5 ಗಂಟೆ ಮೇಲೆ ಓಡಬೇಕು. ತರಕಾರಿಗೆ ಹಂಗಿಲ್ಲ, ಇದಕ್ಕೊಂದು ಗಂಟೆ ಟೈಮು ಅದಕ್ಕೊಂದು ಗಂಟೆ ಟೈಮು ತಿರುಗಿಕೊಂಡು ಮೇಂಟೈನ್ ಮಾಡ್ಬೋದು. ಮತ್ತೆ ಇವಾಗ ಕಬ್ಬನ್ನು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳ್ತಾ ಇದೀರಲ್ಲ, ನೀರು ಸಾಕಾಗುತ್ತಾ? ಇವಾಗ ನೀರು ಸಾಕಾಗುತ್ತೆ ಸರ್, 2 ಓಡ್ತವೆ, ಇವಾಗ ಚೆನ್ನಾಗಿ ಓಡ್ತದೆ ನೀರು. ಇವಾಗ ಸಾಕೈತೆ, ಅಕ್ಕಪಕ್ಕದಲ್ಲಿ ಕೆರೆಗಳೈತೆ, ಇವಾಗ ವರ್ಕೌಟ್ ಐತೆ ಸರ್. ಇವಾಗ ಅಂದ್ರೆ ಅಂತರ್ಜಲ ಹೆಚ್ಚಿದೆ, ಕೆರೆ ಕಟ್ಟೆಗಳು ಎಲ್ಲ ಐತೆಲ್ಲ ಸುತ್ತಮುತ್ತ, ಅದರಿಂದ ನೀರು ಇವಾಗ ಚೆನ್ನಾಗಿ ಓಡ್ತಾ ಇದಾವೆ ಸರ್. ಅಂದ್ರೆ ನಿಮ್ಮ ಒಂದು ಕೊಳವೆ ಬಾವಿ ಏನಿದೆಯಲ್ಲ ಬೋರ್ವೆಲ್, ಇದಕ್ಕೆ ಅಂತರ್ಜಲ ಹೆಚ್ಚಿಸಬೇಕು ಅಂತ ನೀವು ಇದಕ್ಕೆ ಮರುಪೂರ್ಣ ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಲ್ವಾ? ಇಲ್ಲ, ಏನು ಮಾಡಿಲ್ಲ ಸರ್, ಅಕ್ಕಪಕ್ಕದಲ್ಲಿ ಐತೆ ಅಷ್ಟೇ. ಮತ್ತೆ ಕೆಳಗಡೆ ಒಡ ಹೋಗೈತೆ ನೀರಿಂದು, ನೀರು ಚರಂಡಿ ಅದು ಒಡ ಹೋಗೈತೆ, ಅಲ್ಲಿ ನೀರು ನಿಂತ್ಕತ್ತೆ, ಮಳೆ ಗಿಳೆ ಊದ್ರೆ ಎಲ್ಲ ಒಂದು ಸ್ಟಾಕ್ ಆಗುತ್ತೆ ನೀರು. ಅದು ಕೃಷಿ ಹೊಂಡ ಥರ ಇದೆ? ಹಾಂ, ಕೃಷಿ ಹೊಂಡ ಥರನೇ ಇದೆ ಸರ್ ಕೆಳಗಡೆ. ಮತ್ತೆ ಹೇಳಿ, ನಿಮ್ಗೆ 3.5 ಎಕರೆ ಪ್ರದೇಶದಲ್ಲಿ ಏನೇನೆಲ್ಲ ಇವಾಗ ಇದೆ ಅಂತ? ಇವಾಗ ಸದ್ಯಕ್ಕೆ 1 ಎಕರೆ ಕಬ್ಬು ಐತೆ, 1 ಎಕರೆ ಪಪ್ಪಾಯ ಐತೆ, ಅದು ಬಿಟ್ರೆ ಇವಾಗ ಟೊಮೊಟೊ ಹಾಕಿದೀನಿ, ಒಂದು ವಾರ ಆಗೈತೆ ಟೊಮೊಟೊ ಹಾಕಿ. ಎಷ್ಟಕ್ಕೆ ಹಾಕಿದ್ರಿ ಟೊಮೊಟೊ? ಟೊಮೊಟೊ 1 ಎಕರೆಗೆ ಹಾಕಿದೀನಿ ಸರ್. ಪಪ್ಪಾಯ ಎಷ್ಟು ವರ್ಷ ಆಯ್ತು ಹಾಕಿ? ಪಪ್ಪಾಯ 6 ತಿಂಗ ಆಗೈತೆ, ಇನ್ನೂ 1 ತಿಂಗ ಬೇಕು ಸರ್ ಕಟಿಂಗ್ ಆಗ್ಬೇಕಾರ. ಫಲ ಕೊಡ್ಬೇಕಂದ್ರೆ 1 ತಿಂಗ? ಇನ್ನೊಂದು ತಿಂಗ ಬೇಕು ಕಟಿಂಗ್ ಆಗ್ಬೇಕಾರೆ, ಇನ್ನೊಂದು ತಿಂಗ ಬೇಕು ಸರ್. ಈ ಪಪ್ಪಾಯ ಅಂದ್ರೆ ಈ ಪರಂಗಿ ಬೆಳೆಯನ್ನ ಬೆಳಿಬೇಕು ಅಂತ ನಿಮ್ಗೆ ಎಲ್ಲಿ ನೋಡಿದ್ರಿ, ಮತ್ತೆ ಯಾಕೆ ಇದನ್ನ ಹಾಕ್ಬೇಕು ಅಂತ ಅನಿಸ್ತು? ಫಸ್ಟ್ ಆಫ್ ಆಲ್ ಪಕ್ಕದ ಜಮೀನಲ್ಲೇ ಒಬ್ರು ಬೆಳೆದ್ರು, 60 ಗಿಡಕ್ಕೆ ಬೆಳೆದಿರು. ಅದು ಚೆನ್ನಾಗಿ ಇಳುವರಿ ಬಂತು ಸರ್. ಅದರಿಂದ ಇಲ್ಲೇ ಬಂದು ಕಟಿಂಗ್ ಆಗ್ತಿತ್ತು. ಅದು ಕಟಿಂಗ್ ಯಾರೋ ಪಕ್ಕದ ಇವಳಿ ಕಟಿಂಗ್ ಮಾಡಿಸ್ತಿದ್ರು. ಅದರಿಂದ ನಾವು ಹಾಕ್ಬೇಕು ಅಂದ್ಬಿಟ್ಟು ಹಾಕಿದೀವಿ ಸರ್. ಇವಾಗ ಒಂದು 800 ಗಿಡ ಹಾಕಿದೀವಿ ಒಂದು ಎಕರೆ ಪಪ್ಪಾಯ. ಇನ್ನೊಂದು ಒಂದು ತಿಂಗ ಬೇಕು ಸರ್ ಕಟಿಂಗ್ ಆಗ್ಬೇಕಾರೆ. 800 ಗಿಡ ಒಂದು ಎಕರೆಗೆ ಹಾಕಿದಿರಿ, ಏನು ಅಂತರದಲ್ಲಿ ಹಾಕಿದಿರಿ ಕುಮಾರ್? 8x8 ಹಾಕಿದೀವಿ ಸರ್. 8x8 ಎಂಟಡಿ ಆಗ್ಲಿಕ್ಕೆ? ಹಾ ಆಗ್ಲಿಕ್ಕೆ 8x8 ಆಗಲ್ಲ. ಪ್ರತಿ ಗಿಡಕ್ಕೆ 8x8 ಉದ್ದ ಮತ್ತೆ ಆಗಲ್ಲ ಎಲ್ಲ ಸೇಮ್ ಸರ್. ಅಡ್ಡ ಸಾಲ ಉದ್ದ ಸಾಲ 8x8. ಹೇಳಿ, ಪಪ್ಪಾಯ ಗಿಡವನ್ನ ನೆಡಬೇಕು ಅಂತ ಅಂದಾಗ ಅದಕ್ಕೆ ಏನೇನು ಕ್ರಮಗಳನ್ನ ನೀವು ಉಳುಮೆಯಿಂದ ಅದು ನಾಟಿವರೆಗೆ ಏನೇನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಸರ್. ಫಸ್ಟ್ ಆಫ್ ಆಲ್ ಅದು ಉಳಿಸಿ ಉಳುಮೆ ಮಾಡಿ ಪುನಃ ನೆಕ್ಸ್ಟ್ ಅದು ಗುಂಡಿ ತೆಗಿಸ್ತೀನಿ ಸರ್. 2x2 ಗುಂಡಿ ತೆಗಿಸಿ ಅದು ದನದ ಕೊಟ್ಟಿಗೆ ಗೊಬ್ಬರ ಇದಾಕಿ ಆಮೇಲೆ ಬೇವಿನ ಹಿಂಡಿಯನ್ನೆಲ್ಲ ಹಾಕಿ ಆಮೇಲೆ ಪೈರು ಕುಂಡಿಸ್ತು ಸರ್. ಎಲ್ಲಿಂದ ತಂದ್ರಿ ಪೈರೆಲ್ಲ? ಪೈರು ನಮ್ಮ ಭಾವರೇ ನರ್ಸರಿ ಮಾಡಿದ್ದಾರೆ ಸರ್. ಅಲ್ಲಿಂದ ಬೀಜ ಇತ್ತಕೊಂಡು ಪೈರು ಮಾಡಿಕೊಟ್ರು. ಪೈರು ಮಾಡಿದ್ಮೇಲೆ ಅಲ್ಲೇ ಹಾಕೋಣ ಸರ್. ಹೇಳಿ, ಈಗ ನಾಟಿ ಮಾಡೋ ವಿಧಾನ ಅಂದ್ರೆ 2x2 ಗುಂಡಿ ಹೊಡೆದ್ರಿ? 2x2 ಗುಂಡಿ ಹೊಡೆದು ಹೊಡೆದ್ಬಿಟ್ಟು ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದೇ ಸೈಡ್ ತಳ್ಳಿಬಿಟ್ಟು ಫಸ್ಟ್ ಪೈರು ತಕೊಂಡು ಹಾಕೊಂಡು ಸರ್. ಆಮೇಲೆ ಪುಣೆಚಿಗೆ ಸ್ವಸ್ವಲ್ಪ ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು, ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು, ಆ ರೀತಿ ಗುಂಡಿ ಮುಚ್ತಾ ಇದ್ದೀನಿ ಸರ್. ನೀರು ನಿರ್ವಹಣೆ ಹೇಳಿ, ಅದಕ್ಕೆ ಹೇಗೆ ನೀರು ಕೊಟ್ರಿ? ನೀರು ಮಾಮೂಲಿ 1 hour ತಿರುತ್ತೀನಿ ಅಷ್ಟೇ ಸರ್. ಅದು ಏನು ಡ್ರಿಪ್ ಹಾಕ್ಸಿದ್ರೆ? ಹಾಂ, ಡ್ರಿಪ್ಪು ಎಲ್ಲ ಡ್ರಿಪ್ಪೇ ಸರ್. ಇವಾಗ 1.5 acre ಡಿಪ್ಪೇ, ಬಟ್ ಒಂದೊಂದು ಗಂಟೆ ಟೈಮ್ ತಿರುಗತ್ತೀನಿ ಎಲ್ಲಕ್ಕೂ ಅಷ್ಟೇ ಸರ್. ಅದರಿಂದ ನೀರೇನು ಪ್ರತಿ ಸರಿ ನೋಡುವಂತ ಅವಶ್ಯಕತೆ ಬರಲ್ಲ? ಏನಿಲ್ಲ ಸರ್, ಒಂದ್ ಗಂಟೆ ಟೈಮ್ ತಿರುಗಿಕೊಳ್ಳೋದು ಎಲ್ಲ ಪ್ರತಿಯೊಂದಕ್ಕೂ. ಒಂದೊಂದು ಗಂಟೆ ಟೈಮ್ ತರಕಾರಿ ಅಲ್ವಾ ಇವಾಗ ಜಾಸ್ತಿ, ಅದರಿಂದ ಒಂದೊಂದು ಗಂಟೆ ತಿರುಗತ್ತೀನಿ ಸರ್ ಎಲ್ಲಕ್ಕೂ. ನಂತರ ಸ್ವಲ್ಪ ಬೆಳೀತಾ ಇರಬೇಕಾದ್ರೆ ಜೊತೆನಲ್ಲಿ ಕಳೆನೂ ಬೆಳೆಯುತ್ತೆ, ಅದನ್ನ ತೆಗಿಬೇಕಂದ್ರೆ ಏನ್ ಮಾಡ್ತಾರೆ? ಮಾಮೂಲಿ ಆಳುಗಳು ಕೊಟ್ಟೆ ತೆಗಿಸ್ತೀವಿ ಸರ್. ಟಿಲ್ಲರ್ ಗಿಲ್ಲರ್ ಏನು ಹೊಡಿಸಲ್ಲ, ಅದಕ್ಕೋಸ್ಕರ ಕೆಮಿಕಲ್ ಏನು ಹೊಡೆಯಲ್ಲ. ಇಡೀ ಅಷ್ಟು ಪ್ರದೇಶಕ್ಕೆ ಆಳುಗಳ ಕೈಯಲ್ಲಿ ಕಳೆ ಕೀಳಿಸಬೇಕು ಅಂದ್ರೆ ತುಂಬಾ ಸಮಯ ವ್ಯರ್ಥ ಆಗ್ತದೆ. ಮತ್ತೆ ಟಿಲ್ಲರ್ ಆದ್ರೂ ತುಂಬಾ ಸುಲಭ ಅಲ್ವಾ? ಟಿಲ್ಲರ್ ಆದ್ರೂ ಸುಲಭ, ಅದು ಪಟ್ ಪಟ್ ಐತೆ ಸರ್. ಅದು ಪಟ್ ಪಟ್ ಐತೆ. ಒಂದು ಎರಡನೇದಾಗಿ ಆಳುಗಳು ಸಿಗಲ್ಲ ನಮ್ ಸೈಡು, ಅದರಿಂದ ಇದು ಆಳುಗಳು ಸಿಗಲ್ಲ ಅಂತೀರಿ. ಮತ್ತೆ ಆಳು ಕೈದೆ ಮಾಡಿಸ್ತೀನಿ ಅಂತ ಇದ್ರಲ್ಲ? ಅಲ್ಲ, ಆದಷ್ಟು ನಾವು ಮಾಡ್ತೀವಲ್ಲ ಸರ್. ನಾವು 3-4 ಸಿಟ್ ಇದೀವಿ, ನಮ್ ತಂದೆ ತಾಯಿ ನಾವು 3 ಸಿಟ್ ಇದೀವಿ. ಯಾವಾಗ್ಲೂ ಜಮೀನಲ್ಲೇ ಇರ್ತೀವಿ ಅಲ್ಲ, ನಾವು ಆದಷ್ಟು ಕೇಳ್ತಾ ಇರ್ತೀವಿ ಡೈಲಿ. ಬೇಕೊಂದ 2 ಆಳು ಕರ್ಕೊಂಡು ಕೇಳ್ಕೊತೀವಿ ಸರ್. ಅದು ಹಸುಗಳಿಗೆ ಎಲ್ಲಕ್ಕೂ ಆಗುತ್ತೆ. ತಂದೆ ತಾಯಿಗಳು, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ, ಎಷ್ಟು ಜನ ಇದ್ದೀರಿ ನಿಮ್ಮ ಕುಟುಂಬದಲ್ಲಿ, ಯಾರ್ಯಾರೆಲ್ಲ ನಿಮ್ಗೆ ಈ ಕೃಷಿ ಕೆಲಸದಲ್ಲಿ ಪಾಲ್ಗೊಳ್ತಾರೆ ಅಂತ? ನಮ್ಮ ತಂದೆ ತಾಯಿ ನಾನು ಸರ್, 3 ಸೀಟು. 3 ಜನ ಸರ್. 3 ಜನನು ನೀವು ಕೃಷಿ ಕೆಲಸದಲ್ಲಿ ನಿರತರಾಗಿರ್ತೀರಿ? ಹೌದು, 3 ಸೀಟು ಕೃಷಿ ಇದರಲ್ಲೇ ಇರ್ತೀನಿ ಸರ್. ಬೆಳಿಗ್ಗೆ ಹೋದ ಸಾಯಂಕಾಲ ಗಂಟ ಅಲ್ಲೇ ಇರ್ತೀನಿ ಜಮೀನಲ್ಲಿ. ನಿಮ್ಗೆ ತುಂಬಾ ಕೆಲಸ ಜಾಸ್ತಿ ಅಂದಾಗ ಹೊರಗಡೆಯಿಂದ ಆಳುಗಳು ಕರ್ಕೋತೀರಾ? ಹೌದು ಸರ್, ಹೊರಗಡೆಯಿಂದ ಒಂದು 4-5 ಆಳು ಎಷ್ಟು ಬೇಕೋ ನಮ್ಗೆ ಎಷ್ಟು ಸಾಧ್ಯವಾಯ್ತೆ ಅಷ್ಟು ಕರ್ಕೋತೀವಿ ಸರ್. ಮತ್ತೆ ಈ ಪಪ್ಪಾಯ ಇನ್ನು ಬೆಳೆ ಬಂದಿಲ್ಲ, ಬೆಳೆ ಬಂದಿದ್ರೆ ನಿಮ್ಗೆ ಮಾರುಕಟ್ಟೆ ಹೇಗೆ ಅಂತ ಕೇಳಬಹುದಾಗಿತ್ತು, ಮತ್ತೆ ಅದರ ಇಳುವರಿ ಹೇಗೆ ಅಂತ ಕೇಳಬಹುದಾಗಿತ್ತು. ಒಳ್ಳೆ ಇಳುವರಿ ಬರಲಿ ಅಂತ. ಚೆನ್ನಾಗೈತೆ ಸರ್ ಇಳುವರಿ, ನೋಡೋ ಮಟ್ಟಕ್ಕೆ ಚೆನ್ನಾಗೈತೆ. ರೇಟ್ ಏನು, ಮಾರ್ಕೆಟಿಂಗ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಕಾಯಿ ಕಚ್ಚಿದಾವ? ಕಾಯಿ ಚೆನ್ನಾಗಿ ಕಚ್ಚೈತೆ ಸರ್. ಇರ್ಲಿ, ಒಳ್ಳೆ ಇಳುವರಿ ಬಂದು ಒಳ್ಳೆ ಆದಾಯ ಮಾಡಲಿ. ಕಬ್ಬನ ಕೃಷಿನ ಸುಮಾರು 15 ಹಿಂದಿಂದನೂ ಮಾಡ್ತಾ ಇದ್ರು ನಿಮ್ಮ ತಂದೆಯವರು. ನೀವು ಕೃಷಿ ಇಳಿದ್ಮೇಲೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕಬ್ಬಿನ ಕೃಷಿಯಲ್ಲಿ ನೀವು ಏನು ವಿಶೇಷವಾದ ವಿಧಾನವನ್ನು ಕಂಡುಕೊಂಡಿದ್ದೀರಾ, ಅಥವಾ ನೀವು ಮಾಡ್ತಕ್ಕಂಥ ಕೃಷಿ ವಿಧಾನವನ್ನ ಸ್ವಲ್ಪ ಹೇಳಿ? ಅದು 3x3 ಸಾಲ ಹೊಡೆದಿತ್ತೀವಿ. ಮಾಮೂಲಿ ಕಬ್ಬು ಹಂಗೆ ನಾಟಿ ಮಾಡಿರ್ತೀವಿ, ಎಲ್ಲ ಪ್ರತಿಯೊಂದು ಸಾಲಗೈತೆ. ಇವಾಗ ಏನಾಗೈತೆ ಅಂದ್ರೆ 4 ಹೊಡಿಬೇಕು, 5 ಹೊಡಿಬೇಕು ಅಂತಾರೆ. ಅದು ಇಳುವರಿ ಚೆನ್ನಾಗಿ ಬತ್ತ, 5 ಹೊಡೆದ್ರು ಇಳುವರಿ ಚೆನ್ನಾಗಿ ಬತ್ತ, 4 ಹೊಡೆದು ಚೆನ್ನಾಗಿ ಬತ್ತ ಅಂತ ಹೇಳ್ತಾ ಇದಾರೆ. ಏನಂದ್ರೆ ನಾವು 3 ಹೊಡೆದಿದ್ದೀವಿ, ಪ್ರತಿಯೊಂದು ಬಾಳಗಳಲ್ಲಿ 2 ಇಟ್ಟಿದ್ದೀವಿ, ಆರಲ್ಲ ತ್ಯಾವ ಆರಲ್ಲ ಸರ್. ಅದರಿಂದ ಚೆನ್ನಾಗಿ ಬತ್ತ ಅಂತ ಅನ್ಕೊಂಡಿದೀವಿ ನೋಡ. ಅಲ್ಲ, ನಿಮ್ಗೆ ಈ ಹಿಂದೆ ಮಾಡಿರೋ ಕಬ್ಬಿನ ಕೃಷಿ ಮಾಡಿದಿರಲ್ಲ, ಅದು ಅವಾಗ ಆಯ ನೀರು ಸರ್. ಅವಾಗ ಅದು ಪ್ರತಿ 3 ಅವಾಗ್ಲೂ ಹೊಡಿತಿದ್ದೋ, ಬಟ್ ಆಯ ನೀರು ಅವಾಗ ನಿಂತ್ಕೊಂಡು ಹಾಯಿಸ್ತಿರು. ಇವಾಗ ಡ್ರಿಪ್ ಅಲ್ಲೋ ಎಲ್ಲವೇ ನೀರು ಕಡಿಮೆ ಇದ್ದರೆ ಇವಾಗ ಡ್ರಿಪ್ಪು, ಬಟ್ ಆಯದಿಂದ 3 ಮಾಡಿದೀವಿ. ಬರ ಏನಂದ್ರೆ ತ್ಯಾವ ಆರಲ್ಲ ಅಂತ ಇದು ಮಾಡಿದೀವಿ ಸರ್. ಅದು ಎಷ್ಟನೇ ಕೂಳೆ ಇದು? ಇದು ಇವಾಗ ಫಸ್ಟ್ನೇ ಬೆಳೆ, ಬಟ್ ಮೂರ್ ಬೆಳೆ ಬೆಳಿಬೋದು ಸರ್. ಹಿಂದೆ ಬೆಳೆದಿರೋದೆಲ್ಲ ಎಷ್ಟು ಕೂಳೆ ಬೆಳೆದಿದೆ? 4 ಸರ್, 4 ಬೆಳೆ ಬೆಳೆದೈತೆ. ಏನು ಸರಾಸರಿ ಒಂದು ಎಕರೆಗೆ ಎಷ್ಟು ಟನ್ ಬರ್ತಾ ಇತ್ತು ಬೆಳೆ? ಬರೀ 80-90 ಬರ್ತಿತ್ತು ಸರ್. ಫಸ್ಟ್ ಇದು ಆದಾಯ ಅಂದ್ರ ಹೊಸಿ ಖರ್ಚು ಜಾಸ್ತಿ ಇರುತ್ತೆ ಸರ್. ಸೆಕೆಂಡ್ನೇದ್ ಕೇನು ಇರಲ್ಲ, 3rd ಕೇನು, 4th ಕೇನು ಇರಲ್ಲ. ಆದ್ರೆ ಕುಳೆ ಆಯ್ತಾ ಸ್ವಲ್ಪ ಇಳುವರಿನೂ ಕಡಿಮೆ ಆಗುತ್ತೆ. ಹಾ, ಒಂದೊಂದು 10 ಕಡಿಮೆ ಆಗುತ್ತೆ ಸರ್. ಬೆಳೆ ಆದ್ಮೇಲೆ ಈ ತರಗೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾ ಇದ್ರಿ? ಅದನ್ನೆಲ್ಲ ಗೋರಿ ಒಂದ ಗುಂಡಿ ಮಾಡಿ ಇದ್ ಕಾಂಪೋಸ್ಟ್ ಮಾಡ್ತಾ ಇದೀವಿ. ಅದಕ್ಕೇನು ಬೆಂಕಿ ಹಚ್ಚಿಸ್ಬಿಡ? ಇಲ್ಲ ಇಲ್ಲ, ಆ ತರ ಏನಿಲ್ಲ ಸರ್. ಎಲ್ಲ ಒಂದ್ ತಪ್ ಗೋರಿ ಆಳುಗಳಿಗೆ ಏನಕ್ಕೆ ಕೊಟ್ಟು ಒಂದ್ ತಪ್ಗೇನು ಗುಡ್ಡೆಕ್ಸಿ ಕಾಂಪೋಸ್ಟ್ ಮಾಡ್ತೀನಿ. ಪುನಃ ನೆಕ್ಸ್ಟ್ ಅದನ್ನೇ ಯಾವ್ದಕ್ಕೆರೋ ಬೇರೆ ಫಸಲಿಗೆ, ಅದು ಕಬ್ಬಿಗೆ ಅಂತ ಆಗ್ತಿತ್ತಿಲ್ಲ, ಯಾವ್ದಕ್ಕೆರೋ ಬೇರೆದಕ್ಕೆ ಹಾಕತ್ತೀನಿ. ಕುಮಾರ್, ಈಗ ಕಬ್ಬನ್ನು ಬೆಳೀತಾ ಇದ್ರಿ, ಪರಂಗಿಯನ್ನ 1 acre ಬೆಳೀತಾ ಇದ್ರಿ. ನಮ್ಗೀಗ ಮುಖ್ಯವಾಗಿ ನೀವು ಮಾಡ್ತಾ ಇರತಕ್ಕಂಥದ್ದು ಈ ತರಕಾರಿ ಬೆಳೆಗಳು. ನಿಮ್ಗೆ 8 ಈ ತರಕಾರಿ ಬೆಳೆಗೆ ಬಂದೆ ಅಂತ ಹೇಳ್ತಾ ಇದ್ರಿ. ಈ 8 ಅವಧಿನಲ್ಲಿ ಏನೇನೆಲ್ಲ ತರಕಾರಿ ಗಿಡಗಳನ್ನ ತರಕಾರಿ ಬೆಳೆಯನ್ನ ಬೆಳೆದಿದ್ದೀರಿ? ಟೊಮೊಟೊ, ಹೀರೆ, ಬದನೆ, ಎಂಸಿ, ತಿನ್ನ ಸೌಂತೆ ಇಷ್ಟನ್ನು ಬೆಳಿತೀನಿ ಸರ್. ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂದ್ರೆ ನೀವು ಇದನ್ನ ತರಕಾರಿಗೆ ಅಂತ ನಿಗದಿ ಮಾಡಿದಿರಲ್ಲ ಅದೇ ಜಮೀನಲ್ಲಿ ಬೆಳೀತಾ ಇದ್ದೀರಾ ಅಥವಾ ಬೇರೆ ಬೇರೆ ಬದಲಾಯಿಸ್ತಾ ಇರ್ತೀರಾ ಜಮೀನ? ಇವಾಗ ಸದ್ಯಕ್ಕೆ ಒಂದೇ ಇದ್ರಲ್ಲಿ ಮಾಡ್ತೀನಿ, ಮೊದ್ಲು ಬದಲಾಯಿಸ್ತೀನಿ. ಮೊದ್ಲು ಕಬ್ಬಿತ್ತು, ಅದ್ರ ಕಬ್ತಿರೋದ್ಮೇಲೆ ಎಲ್ಲರೂ ಟೊಮಾಟೋ ಹಾಕತ್ತೀನಿ, ಇಚ್ಚರ ಕಬ್ಬು ಹಾಕತ್ತೀನಿ, ಆತರ ಚೇಂಜ್ ಮಾಡ್ತಿರ್ತೀನಿ ಸರ್. ಇವಾಗ ಯಾಕೆ ಆತರ ಚೇಂಜ್ ಮಾಡ್ತಿದ್ರು, ಬದಲಾಯಿಸ್ತಿದ್ರು? ಒಂದೇ ತರ ಹಾಕೋ ಔಷಧಿ ಹೊಡೆದ್ರೆ ಫಸಲು ಒಂದೇ ಇದ್ರಲ್ಲಿ ತರಕಾರಿ ಬರಲ್ಲ ಸರ್. ಭೂಮಿ ಚೇಂಜ್ ಮಾಡ್ತಾ ಇರ್ಬೇಕು, ಅದರಿಂದ ಕಾಂಪೋಸ್ಟ್ ಇದ್ ಮಾಡ್ಕೊಂಡು ಬೆಳಿತಿರೋದು. ಕೆಮಿಕಲ್ ಏನು ಜಾಸ್ತಿ ಕೊಡ್ತಾ ಇಲ್ಲ ಸರ್, ಕಡಿಮೆ ಆರ್ಗಾನಿಕಲ್ಲೇ ಮಾಡ್ತಿರೋದು. ಅಂದ್ರೆ ಬೆಳೆ ಬದಲಾವಣೆ ಮಾಡಿದಷ್ಟು ಮಣ್ಣಿನ ಫಲವತ್ತತೆ ಉಳ್ಕೊಳ್ಳುತ್ತೆ ಅಂತ. ಹೌದು ಸರ್. ತರಕಾರಿ ಬೆಳೆಗಳ ಗಿಡಗಳನ್ನ ಎಲ್ಲಿ ತರ್ತೀರಿ, ನಾಟಿ ಮಾಡೋ ಕ್ರಮನ ನಮಗೆ ತಿಳಿಸ್ಕೊಡಿ. ಕ್ರಮ ಅಂತೇನಿಲ್ಲ, ಆರಂಭ ಮಾಡ್ತೇವೆ, ಮತ್ತೆ ಸಾಲ ಹೊಡೆದು ಗಿಡ ನಮ್ಮ ಹತ್ರ ತಗತೀವಿ, ನಮ್ಮ ಭಾವ ಹತ್ರ ತಗತೀವಿ, ಕುಮಾರ್ ನರ್ಸರಿಲಿ ತಗತೀನಿ ಸರ್. ಅಲ್ಲೇ ಹೇಳ್ಬಿಟ್ರೆ ಅಲ್ಲೇ ಕೊಡ್ತಾರೆ, ತಕೊಂಡ್ಬಂದು ನಾಟಿ ಮಾಡ್ತೀವಿ ಸರ್. ನಾಟಿ ಅಂದ್ರೆ ನರ್ಸರಿ ತಂದು ಸೀದಾ ಸೀದಾ ಏಕ ನಾಟಿ ಮಾಡ್ಬಿಡ್ತೀರಾ? ಇಲ್ಲ, ಒಂದಿನ ಮಡಿಕೊಂಡಿದ್ದು ನಾಟಿ ಮಾಡ್ತೀವಿ ಸರ್. ಯಾಕೆ ಮಾಡಬೇಕು? ಅದು ನಮ್ಮ ವಾತಾವರಣಕ್ಕೆ ಒಂದ್ಲಿ ಅಂತ. ಅದು ನರ್ಸರಿ ಒಳಗೆ ಇರುತ್ತ, ಅದು ತಕೊಂಡು ಒಂದಿನ ಎರಡು ದಿನ ನಮ್ಮ ಜಮೀನಲ್ಲಿ ಇಟ್ಕೊಂಡು ಆಮೇಲೆ ನಾಟಿ ಮಾಡ್ತೀವಿ ಸರ್. ಈಗ ಅದಕ್ಕೇನು ಉಪಚಾರ ಮಾಡಲ್ವಾ ನೀಡೋದಕ್ಕೆ ಮುಂಚೆ? ಇಲ್ಲ, ಉಪಚಾರ ಅಂದ್ರೆ ಏನಿಲ್ಲ, ಫಸ್ಟ್ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಐತೆ ಸುರಿದ್ಬಿಟ್ಟು ಹಂಗೆ ಮಣ್ಣು ಮುಚ್ಚಿಬಿಡ್ತೀವಿ, ಮಣ್ಣು ಮುಚ್ಚಿಬಿಟ್ಟು ಆಮೇಲೆ ನಾಟಿ ಮಾಡ್ತೀವಿ ಸರ್. ಅದು ಭೂಮಿ ಸಿದ್ಧತೆ ಮಾಡ್ಕೊಳ್ತೀರಿ ಒಪ್ಕೊಂಡೆ? ಆದ್ರೆ ಈ ಗಿಡಗಳನ್ನ ನೆಡೋದಕ್ಕೆ ಮುಂಚೆ ಈಗ ಬೀಜೋಪಚಾರ ಮಾಡ್ದಂಗೆ ಸಸ್ಯೋಪಚಾರ ಮಾಡಲ್ವಾ? ಸಸ್ಯಗಳಲ್ಲಿ ಹುಳ ಉಪಟ ಇರ್ತದೆ, ಯಾವ್ದಾದ್ರು ರೋಗ ಇದ್ರೆ ಅದನ್ನ? ಇಲ್ಲ, ಆತರ ಏನು ಮಾಡಲ್ಲ ಸರ್. ಅಲ್ಲಿ ತಕೊಂಡ್ ಹಂಗೆ ನಾಟಿ ಮಡಗಿರ್ತೇವೆ ಅಷ್ಟೇ, ನರ್ಸರಿ ತಕೊಂಡ್ ಮಡಗಿರ್ತೇವೆ. ಅದರಿಂದ ಮಾಮೂಲಿ ಆತರ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬಾಳ ಮುಚ್ಚಿಬಿಟ್ಟು ನಾಟಿ ಮಾಡ್ತೀವಿ. ಆಮೇಲೆ ಮುಂದಕ್ಕೆ ಅವರೆಲ್ಲ ನರ್ಸರಿ ಎಲ್ಲ ಮಾಡಿರ್ತಾರಲ್ಲ ಸರ್, ಅದರಿಂದ ನೀರತಂದು ನಾಟಿ ಮಾಡ್ತೀವಿ, ಒಂದೆರಡು ದಿನ ಇಟ್ಕೊಂಡು. ಟೊಮೆಟೊ ಬೆಳೆಯನ್ನ ಗಿಡವನ್ನ ಆಗದಾದ್ರೆ ಅದರ ಅಂತರ ಮತ್ತೆ ಅದನ್ನ ಹೇಗೆ ಸಾಲ ಹೊಡ್ಕೊಂಡಿರ್ತೀರಿ ಹೇಳಿ? ಇವಾಗ ಸದ್ಯಕ್ಕೆ 5 ಅಡಿ 5 ಅಡಿ ಸಾಲ ಹೊಡಿತಿರೋದು ಸರ್. ಮಳೆಗಾಲ ಆದ್ರೂ ಸರಿ, ಬೇಸಿಗೆ ಕಾಲ ಆದ್ರೂ, ಬೇಸಿಗೆ ಕಾಲ ಆದ್ರೆ ಕಡಿಮೆ ಹೊಡೆದು ಸಾಕು ಅಂತಾರೆ. ಅವಾಗಲೂ 5 ಅಡಿ ಹೊಡೆದು, ಮಳೆಗಾಲಕ್ಕಾದ್ರೂ 5 ಅಡಿನೇ ಹೊಡೆದು ಸರ್. 5 ಅಡಿ ಸಾಲ ಹೊಡ್ಕೊಂಡು ಮಾಮೂಲಿ ಮಾಡ್ತೀವಿ ಸರ್. ಅದಕ್ಕೆ ಮಲ್ಚಿಂಗ್ ಪದ್ಧತಿ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಆತರ ಏನು ಮಾಡಿಲ್ಲ, ಮಾಮೂಲಿ ಇದನ್ನೇ ಮಾಡ್ಕೊಂಡಿರೋದು. ಏರ್ ಮಡಿ ಮಾಡ್ಕೊಳ್ತೀರಿ? ಆ ಏರ್ ಮಡಿ ಮೇಲೆ ಪೈರ್ ಹಾಕೊಂಡು ಹೋಗ್ತೀವಿ ಅಷ್ಟೇ. ಪೈರ್ ಎಷ್ಟು ಅಡಿ ಅಂತರದಕ್ಕೆ ಮಾಡ್ತೀವಿ? 2 ಅಡಿಗೆ ಹಾಕ್ತೀವಿ ಸರ್. ಟೊಮೆಟೊ ಪೈರ್ ಆದ್ರೂ 2 ಅಡಿಗೆ, ಹೀರಾ ಪೈರ್ ಆದ್ರೂ 2 ಅಡಿಗೆ, ಆಗಲಾದ್ರ 3 ಅಡಿಗೆ ಹಾಕ್ತೀವಿ. ನಿಮಗೆ ತರಕಾರಿ ಬೆಳೆ ಅಂದ್ರೆ ಸಾಮಾನ್ಯವಾಗಿ ಈ ರೋಗ ರುಜಿನ ಜಾಸ್ತಿ, ಕೀಟಬಾಧೆ ಇವೆಲ್ಲ ಕಾಡ್ತಾ ಇರುತ್ತೆ, ಇಂಥದನ್ನೆಲ್ಲ ನೀವು ಹೇಗೆ ಗುರುತಿಸ್ತೀರಿ ಮತ್ತೆ ಅದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ? ಸರ್, ಇವಾಗ ಸದ್ಯಕ್ಕೆ ಅಂದ್ರೆ ಆರ್ಗಾನಿಕಲ್ ಆದಷ್ಟು ಟ್ರೈ ಮಾಡ್ತೀನಿ ಸರ್. ಇಲ್ಲ ಅಂದ್ರೆ ಔಷಧಿ ಅಂಗಡಿಗೆ ಹೋಗ್ಬೇಕು, ಕೆಮಿಕಲ್ಗೆ ಹೋಗ್ಬೇಕು ಸರ್. ಆರ್ಗಾನಿಕಲ್ ಟ್ರೈ ಮಾಡ್ತೀನಿ ಅಂದಿರಲ್ಲ, ಏನ್ ಟ್ರೈ ಮಾಡ್ತೀರಿ ಸ್ವಲ್ಪ ಹೇಳಿ? ಆರ್ಗಾನಿಕ್ ಅಲ್ಲಿ ಅಂದ್ರೆ ಮೈಸೂರಲ್ಲಿ ಇದೈತೆ ಕಂಪ್ನಿ ಐತೆ ಆರ್ಗಾನಿಕಲ್ದು, ಅಲ್ಲೋ ತಕೊಬಂದು ಸ್ಪ್ರೇ ಮಾಡ್ತೀವಿ ಸರ್. ಅದು ಬೇರೆ ಕಂಪನಿಯಲ್ಲಿ ನೀವು ಅವಲಂಬಿತರಾಗಿದ್ದೀರಿ, ನೀವೇನು ಮಾಡ್ಕೊಳ್ಳೋದ್ವಾ ಅದಕ್ಕೆ? ಜೀವಮೃತ ಮಾಡಿ ಗೆಡ್ಗೋಯ್ತೀವಿ ಅಷ್ಟೇ, ಸ್ಪ್ರೇಗೇನು ಕೊಡಲ್ಲ ಸರ್. ಅದ ಜೀವಮೃತ ಮಾಡಿ ಇವಾಗ್ಲೂ ಪಪ್ಪಾಯಿಗೂ ಇವಾಗ್ಲೂ ಜೀವಾಮೃತ ಮಾಡಿ ಆಗ್ತಾ ಇರೋದು, ಬಟ್ ಏನು ಸ್ಪ್ರೇ ಏನು ಕೊಡಲ್ಲ ಸರ್. ಅದು ಈ ಜೀವಾಮೃತ ಮಾಡ್ತೀವಿ ಅಂದ್ರಲ್ಲ, ಅದನ್ನ ಜೀವಾಮೃತ ಮಾಡೋ ವಿಧಾನ ಸ್ವಲ್ಪ ವಿವರವಾಗಿ ಹೇಳಿ. ಗಂಜಲ, ತೊಪ್ಪೆ, ಹಸಿಟೋ, ಯಾವ್ದಾರು ಒಂದು ದ್ವಿದಳ ದಂದ ಹಸಿಟು ಎಲ್ಲನ ಬೆಲ್ಲ ಎಲ್ಲನ ಹಾಕಿ ಒಂದು ವಾರ ಡ್ರಮ್ಲಿಟ್ಟು ಆಮೇಲೆ ಗೆಡ್ಗೆ ಕೊಡ್ತೀವಿ ಸರ್. ಅದ ಹೇಗೆ ಇಡ್ತೀರಿ, ಅದ್ರ ಹೇಗೆ ಹಾಕ್ತೀರಿ, ಆ ವಿಧಾನವನ್ನ ಸ್ವಲ್ಪ ಹಂತ ಹಂತವಾಗಿ ಹೇಳಿ. ಮತ್ತೆ ನಾವೇನ್ ಮಾಡ್ತೀವಿ ಸರ್, ಎಲ್ಲನೂ ಇವಾಗ ಗಂಜಲ ಬೇಕು, ಸ್ಟಾಕ್ ಇಟ್ಕೊಂಡಿರ್ತೀವಿ ಒಂದ್ ತಪ್ಪು, ಅದನ್ನೆಲ್ಲ ತೆಗೆದು ಡ್ರಮ್ಗೆ ಹಾಕ್ತೀವಿ. 200 ಲೀಟರ್ ಡ್ರಮ್ಗೆ ಹಾಕೊಂಡು ಮತ್ತೆ ಅದು ಒಂದ್ ವಾರ ಕೊಳಿಸಿ ಪುನಃ ಅದ ಮಾಮೂಲಿ ಗೆಡ್ಡೆಗೆ ಒಂದ್ ವಾರ ಬಿಟ್ಟು ಗೆಡ್ಡೆಗೆ ಹೋಯ್ತೀವಿ ಸರ್. ಅದು ಈಗ ಜೀವಾಮೃತ ಗೆಡ್ಡೆಗೆ ಹಾಕ್ತೀರಿ. ಈಗ ನೀವು ಸಾವಯವನ್ನ ಔಷಧಿಯನ್ನ ಕ್ರಿಮಿನಾಶಕ ಔಷಧಿಗಳನ್ನ ಬೇರೆ ಕಂಪ್ನಿಯಿಂದ ತಗೊಳ್ತೀರ, ಈಗ ನೀವು ಹೊಡಿತಾ ಇರತಕ್ಕಂತ ಔಷಧಿ ಸಾವಯವದ್ದು ಅಂತ ನಿಮ್ಮ ಭರವಸೆ? ಸಾವಯವದ್ದು ಬಟ್ಟು ಕೊಟ್ಟರೆ ತಕೊಂಡ್ಬಂದು ಹೊಡಿತಾ ಇದ್ದೀನಿ ಸಾವಯವದ್ದು ಅಂತ, ಅದು ನಮಗೂ ಕನ್ಫರ್ಮ್ ಗೊತ್ತಿಲ್ಲ. ಅದು ಅಕಸ್ಮಾತ್ ಆನಿಲ್ಲ ಅಂದ್ರೆ ಕೆಮಿಕಲ್ನೇ ಯೂಸ್ ಮಾಡ್ತೀನಿ ಸರ್. ಇವಾಗ ಒಟ್ಟನೇ ಭರವಸೆ ಇದೆ ನಿಮ್ಗೆ ಇದರಲ್ಲಿ ಹೋಗುತ್ತೆ ಅಂತ? ಹೋಗುತ್ತೆ ಅಂತ ಭರವಸೆ ಐತೆ ಸರ್. ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಮಳೆಯಿಂದ ಇದು ವೈರಸ್ ಗಿರಸ್ ಬಂತು ಅಂದ್ರೆ ಮಾಮೂಲಿ ಕೆಮಿಕಲ್ನೇ ತಕೊಂಡು ಯೂಸ್ ಮಾಡ್ತೀನಿ ಸರ್. ಇವಾಗ ಯಾವ್ದು ಉತ್ತಮ ಅಂತ ಅನ್ಸುತ್ತೆ, ಒಳ್ಳೆ ಫಲಿತಾಂಶ ಯಾವ್ದು ಕೊಡ್ತಾ ಇದೆ? ಫಲಿತಾಂಶ ಸದ್ಯಕ್ಕೆ ಇವಾಗ ಅಂದ್ರೆ ಆರ್ಗಾನಿಕ್ ಅಲ್ಲದೆ ಕೊಡ್ತಿರೋದು ಸರ್. ಇವಾಗ ಕುಮಾರ್, ಇವಾಗ ಒಂದು ಇಡೀ 1 ಎಕರೆಗೆ ಟೊಮೆಟೊ ಹಾಕಿದ್ದೀನಿ ಅಂತ ಹೇಳಿದ್ರೆ, ಈಗ ಏನಾದ್ರು ನಿಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕರೆ ಒಳ್ಳೆಯದು, ಒಂದು ಬೆಳೆ ಬರಲಿಲ್ಲ ಸಿಗಲಿಲ್ಲ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟಾರೆಯಾಗಿ ಅದನ್ನ ಅಷ್ಟದ ಪ್ರಮಾಣ ಜಾಸ್ತಿ ಆಗ್ಬಿಡ್ತಲ್ಲ? ಅದು ಸರ್, ಟೊಮೆಟೊ ಒಂದೇ ಮಾತ್ರ 1 ಎಕರೆಗೆ ಹಾಕೋದು, ಬೇರೆ ಹೀರೆ ಆಗಲೇ ಆ ಥರ ಆದರೆ 1/2 ಎಕರೆಗೆ ಹೀರೆ ಹಾಕತ್ತೀನಿ, ಇನ್ನು 1/2 ಎಕರೆ ಆಗಲೇ ಹಾಕತ್ತೀನಿ, ಇನ್ನು 1/2 ಎಕರೆಗೆ ಬದನೆ, ಈ ರೀತಿ ಹಾಕತ್ತೀನಿ ಸರ್. ಬೇರೆ ಬೇರೆ ವಿವಿಧ ಬೆಳೆಗಳನ್ನ ಹಾಕಿರ್ತೀವಿ? ಹೌದು ಸರ್. ಟೊಮಾಟೊ ಆದ್ರೂ ಮಾತ್ರ 1 ಎಕರೆಗೆ ಒಂದೇ ಸಲ ಹಾಕೋದು ಸರ್. ಯಾಕೆ ಹಂಗೆ 1 ಎಕರೆ ಒಂದೇ ಸರಿಗೆ ಹಾಕ್ಬೇಕಂತ ಅನಿಸ್ತು? ಏನೆಲ್ಲ ಹಾಕ್ಬೇಕು ಅನಿಸ್ತು, ಟೊಮೆಟೊ ಇದ್ರೆ ರೇಟ್ ಸಿಗುತ್ತೆ ಅಂತ ಹಾಕ್ತೇವೆ, ಸೀಸನ್ ಐತಲ್ಲ, ಅದರಿಂದ ಮಳೆ ಬೇರೆ ಕಡೆ ಹೊಡೆದು ಇದಾಗುತ್ತೆ ಅಂದ್ಬಿಟ್ಟು 1 ಎಕರೆಗೆ ಟೊಮೆಟೊ ಹಾಕಿದೀವಿ ಸರ್.